ಅವರ ಅಭಿನಯಿಸಿರುವಂತಹ ಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೇಳುವಿರಿ. ತಪ್ಪದೆ ಕೇಳಿ ಈ ರಾತ್ರಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಮನೆಯಿಂದ ಹೊರ ಹೋಗಬೇಕೆ? ಎಲ್ಲ ತುರ್ತುಗಳನ್ನ ಒಟ್ಟಿಗೆ ಸೇರಿಸಿ ಒಮ್ಮೆ ಹೊರ ಹೋಗಿ ಬರಬಹುದಲ್ಲವೇ? ಯೋಚಿಸಿ ಮುಂದಡಿಯಿಡಿ. ಇದು ಆಲೋಚಿಸುವ ಸಮಯ. ಇದು ಕೋವಿಡ್ ವಿರುದ್ಧದ ಹೋರಾಟದ ನಿರ್ಣಯ. ಕೈಗಳನ್ನು ಆಗಾಗ ಸ್ವಚ್ಛಪಡಿಸಿಕೊಳ್ಳಿ. ಕಡೆಯ ಪಕ್ಷ 20 ಸೆಕೆಂಡುಗಳಷ್ಟು ಅವಧಿಯಲ್ಲಿ ಕೈಗಳ ಎಲ್ಲಾ ಭಾಗಗಳನ್ನು ಸೂಕ್ತವಾಗಿ ಉಜ್ಜಿ ತೊಳೆಯಿರಿ. ವೈಯಕ್ತಿಕ ಸ್ವಚ್ಛತೆಯನ್ನ ಪಾಲಿಸಿ ಕೊರೋನಾ ವೈರಸ್ ಭಯದಿಂದ ಮುಕ್ತವಾಗಿ. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಸೀನುವಾಗ ಅಥವಾ ಕೆಮ್ಮುವಾಗ ಮುಖಗವಸು, ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಬಳಸಿ ಇನ್ನೊಬ್ಬರಿಗೆ ಕಿರಿಕಿರಿಯಾಗುವಂತೆ ನಡೆದುಕೊಳ್ಳಬೇಡಿ. ಕೊರೋನಾ ವೈರಸ್ ಹರಡದಂತೆ ಎಚ್ಚರ ವಹಿಸಿ. ಅನಗತ್ಯ ಪ್ರಯಾಣ ಬೇಡ. ಅಗತ್ಯವಿದ್ದ ಸಂದರ್ಭದಲ್ಲಿ ಎಲ್ಲ ಬಗೆಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ಸಹ ಪ್ರಯಾಣಿಕರಿಂದ ಅಂತರ ಕಾಯ್ದುಕೊಳ್ಳಿ. ಕೊರೋನಾ ವೈರಸ್ನಿಂದ ದೂರವಿರಿ. ಸರ್ಕಾರ ನಿಗದಿಪಡಿಸಿರುವ ಮಾರ್ಗಸೂಚಿಯ ಪ್ರಕಾರ ನೀವು ಕೋವಿಡ್ ಲಸಿಕೆಗೆ ಅರ್ಹರೇ? ಮತ್ತೇಕೆ ತಡ? ನಿಮ್ಮ ಸಮೀಪದ ಲಸಿಕಾ ಕೇಂದ್ರಕ್ಕೆ ಹೋಗಿ ಲಸಿಕೆ ಪಡೆದುಕೊಳ್ಳಿ. ವದಂತಿಗಳಿಗೆ ಕಿವಿಗೊಡಬೇಡಿ. ನೆನಪಿಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಾವಿರೋಣ ಕೋವಿಡ್ ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿ. ಕೆಲವರೇ, ಈ ರಾತ್ರಿ 9 ಗಂಟೆಗೆ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ, ಪೋಷಕ ನಟ, ಹಾಸ್ಯ ನಟ, ನಮ್ಮನ್ನಗಲಿದ ಶಿವರಾಮ್ ಅವರ ಅಭಿನಯಿಸಿರುವಂತಹ ಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈ ರಾತ್ರಿ 9 ಗಂಟೆಗೆ ತಪ್ಪದೆ ಕೇಳಿ, ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಆಕಾಶವಾಣಿ ಹೊಸಪೇಟೆ ವೇಳೆ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರೋ ನೆಕ್ಸ್ಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ರಾಜ್ಯವ್ಯಾಪಿ. ಕೇಳುಗರೆ ಗಮನಿಸಿ, ಇದೀಗ 7 ಗಂಟೆಯಿಂದ 7:34 ನಿಮಿಷದವರೆಗೆ 7:45ರಿಂದ 8 ಗಂಟೆಯವರೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಿದ್ದಾರೆ ಜಿಆರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು.

ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ ವಿಶ್ವ ಪ್ರೇಮದ ಶಾಂತಿ ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ ಸಕಲ ಧರ್ಮದ ತತ್ವ ಸಮನ್ವಯ ತತ್ವ ಜ್ಯೋತಿಯ ಬೆಳಗಿಸಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಶಾಸನ ಬರೆಯಿಸಲಿ ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನಲು ಕೆತ್ತಿಸಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈಗ ನಾವು ಪ್ರಮುಖವಾಗಿ ಕ್ಲೈಮೇಟ್ ಬಗ್ಗೆ ಚರ್ಚೆ ಮಾಡೋಣ ಈಗ ನಾವೆಲ್ಲರೂ ಪ್ರತಿದಿನ ಗಮನಿಸ್ತಾ ಇದ್ದೀವಿ ಕ್ಲೈಮೇಟ್ ನಲ್ಲಿ ಅಕಾಲಿಕವಾದಂತಹ ಬದಲಾವಣೆಗಳಾಗ್ತಾ ಇದೆ ಇದ್ದಕ್ಕಿದ್ದಂತೆ ಮಳೆ ಬರ್ತಾ ಇದೆ ಮಳೆ ಬಂದ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಇದನ್ನ ಎಷ್ಟೋ ಜನಕ್ಕೆ ತೊಂದರೆ ಕೂಡ ಆಗ್ತಾ ಇದೆ ಮಕ್ಕಳಿಗೆ ಶಾಲೆಗೆ ಬರಕ್ ಆಗ್ತಿಲ್ಲ ಸರಿಯಾಗಿ ಈ ಒಂದು ವೆದರ್ ಕ್ಲೈಮೇಟ್ ವೆದರ್ ಅಥವಾ ಕ್ಲೈಮೇಟ್ ಕಂಡೀಷನ್ಸ್ ಚೇಂಜ್ ಆಗ್ತಿರೋದು ಪರಿಸರಕ್ಕೆ ಹೇಗೆ ಇದು ಹಾನಿಕರವಾಗಿದೆ ಅಂತ ಚರ್ಚೆ ಮಾಡೋದಿಕ್ಕೆ ಬೃಂದಾ ಮತ್ತೆ ಇಂದು ರೆಡಿ ಇದ್ದಾರೆ ಬನ್ನಿ ಚರ್ಚಿಸೋಣ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಬೃಂದಾ ಅಂತ ನಾನು ಥರ್ಡ್ ಇಯರ್ ಬಿ ಎನಲ್ಲಿ ಓದ್ತಾ ಇದ್ದೀನಿ ಯಾಕೆ ಈ ವೆದರ್ ಅಥವಾ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಏನಕ್ಕೆ ಇದ್ರ ಪ್ರಾಬ್ಲಮ್ ಹೀಗೆ ನಮಗೆ ಫೇಸ್ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಎಲ್ಲ ಯೋಚನೆ ಆಗ್ತಿದೆ ಅಂತ ನೋಡಿದ್ರೆ ಹವಾಮಾನ ಬಂದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅದು ಬಿಸಿಲಾಗಿರ್ಬೋದು ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ಚಳಿ ಆಗಿರ್ಬೋದು ಇವೆಲ್ಲ ನಮಗೆ ಎಫೆಕ್ಟ್ ಮಾಡ್ತಾ ಇದೆ ಯಾಕೆ ಇದರಲ್ಲಿ ಗರಿಷ್ಠನೋ ಕನಿಷ್ಠ ತಾಪಮಾನನೇ ಆಗಿರ್ಬೋದು ಹಿಮಾಲಯದ ನದಿಗಳಲ್ಲಿ ಅದು ಏರಿಳಿತ ಆಗ್ತಿರ್ಬೋದು ಇವೆಲ್ಲ ನಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ ಅಂದರೆ ಏನಿದೆ ಕಾರಣ ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಸೇರಿಸ್ಬೇಕು ಅಂದರೆ ಗೌರ್ಮೆಂಟ್ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಗೌರ್ಮೆಂಟ್ ಎಲ್ಲ ಥರ ಕೆಲಸನೂ ಮಾಡ್ತಾ ಇದೆ ಯಾಕೆ ನಮ್ಗೆ ಇವಾಗ ಎರಡು ಎಕ್ಸಾಂಪಲ್ ತಗೋಬೇಕು ಅಂದರೆ ಒಂದು ಸ್ವಚ್ಛ ಭಾರತ್ ಮಿಷನ್ ಅಂತ ಇದೆ ಇನ್ನೊಂದು ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅಂತ ಹೇಳ್ತಾರೆ ಸ್ವಚ್ಛ ಭಾರತ್ ಮಿಷನ್ನು ಈ ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ ಜನರಿಗೆ ಹೇಗೆ ತಲುಪಿಸ್ಬೇಕು ಗೌರ್ಮೆಂಟ್ ಯಾವ ಕಡೆಯಿಂದ ತಲುಪಿಸ್ತಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಇನ್ನೂ ಒಂದೇನಂದರೆ ಬರೀ ಗೌರ್ಮೆಂಟೇ ಕೆಲಸ ಮಾಡಲ್ಲ ಅದ್ರ ಜೊತೆಗೆ ಜನರು ಕೂಡ ನಮ್ಮ ಕೈ ಜೋಡಿಸಿ ಕೆಲಸ ಮಾಡಿದ್ರೇ ಒಟ್ಟಿಗೆ ಕೆಲಸ ಆಗೋದು ಅಂತ ಹೇಳ್ತಾರೆ ಬದಲಾವಣೆ ಯಾಕೆ ನಮಗೆ ಕಷ್ಟ ಕೊಡ್ತಿದೆ ಬದಲಾವಣೆ ಕ್ರಮೇಣವಾಗಿ ಆಗೋದು ಒಂದೇ ದಿವಸದಲ್ಲಿ ಇದು ಚೇಂಜ್ ಮಾಡಬೇಕು ಅಂದರೆ ಆಗೋಗಲ್ಲ ಅದು ಕ್ರಮೇಣವಾಗಿ ಚೇಂಜ್ ಆಗೋದು ಇದ್ರ ಜೊತೆಗೆ ಎಲ್ಲರೂ ಹೇಳ್ತಾರೆ ಏನಪ್ಪ ಪ್ಲಾಸ್ಟಿಕ್ನ ಜಾಸ್ತಿ ಗವರ್ನಮೆಂಟೇ ಪ್ರೊಡಕ್ಷನ್ ಮಾಡೋಕೆ ಬಿಡ್ತಾ ಇದೆ ಹ್ಞೂ ಗೌರ್ಮೆಂಟು ಪ್ರೊಡಕ್ಷನ್ ಮಾಡೋಕೆ ಬಿಟ್ಕೊಟ್ಟಿದೆ ಆದರೆ ಎಲ್ಲಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕು ಅಂತಲೂ ಹೇಳಿದ್ದಾರೆ ಇದೆಲ್ಲ ಮಾಡ್ತಿದ್ರೇ ಗೌರ್ಮೆಂಟು ಅರ್ಥ ಮಾಡ್ಕೊಳತ್ತೆ ಕಡಿಮೆನೂ ಮಾಡುತ್ತೆ ಹ್ಞೂ ಜನರು ಹೇಗೆ ಅಂದರೆ ಎಲ್ಲನೂ ತೊಗೊಂಡು ಹೋಗಿ ಅದನ್ನು ತೊಗೊಂಡು ಹೋಗಿ ಬಿಸಾಕೋದು ಇನ್ನೂ ಒಂದೇನಂದರೆ ನಮ್ಗೆ ಆಲ್ರೆಡಿ ಗವರ್ನಮೆಂಟ್ ಹೇಳಿದೆ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಅನ್ನೋ ಒಂದು ವಿಷಯನ ನಮ್ಗೆ ಹೇಳಿದೆ ಡ್ರೈ ವೇಸ್ಟ್ ಅಂದರೆ ಯಾವುದು ಯೂಸ್ ಮಾಡ್ಬೋದು ರೀಸೈಕಲ್ ಮಾಡ್ಬೋದು ಅದನ್ನು ಒಂದು ಕಡೆ ಹಾಕಿ ಯಾವುದು ಯೂಸ್ ಮಾಡೋಕ್ಕಾಗಲ್ವೋ ಅದನ್ನು ಇನ್ನೊಂದ್ರಲ್ಲಿ ಹಾಕಿ ಗೌರ್ಮೆಂಟ್ ಕೆಲಸ ಮಾಡಬೇಕು ಅಂದರೆ ಜನರ ಸಹಕಾರನೂ ಬೇಕು ಜನರ ಸಹಕಾರದಿಂದನೇ ಗೌರ್ಮೆಂಟು ತಾನಾಗಿ ತಾನೇ ಕೆಲಸ ಮಾಡುತ್ತೆ. ಜನರು ಕೈ ಜೋಡಿಸಿದ್ರೆ ಗವರ್ನಮೆಂಟ್ ಯಾಕೆ ಕೆಲಸ ಮಾಡಲ್ಲ? ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಾವು ಮಾಡೋ ತಪ್ಪೇನಂದ್ರೆ ಅವ್ರು ಮಾಡ್ತಾರೆ ಬಿಡು, ನಮ್ಗೆ ಯಾಕದು, ಅವ್ರ ಜವಾಬ್ದಾರಿ. ಜವಾಬ್ದಾರಿಗಳನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಈಗಿನ ಕಾಲದಲ್ಲಿ. ಸೆಲ್ಫ್ ಇನಿಷಿಯೇಟಿವ್ ಅನ್ನೋದು ಈಗಿನ ಕಾಲದಲ್ಲಿ ಯಾರಲ್ಲಿ ನಾವು ಸಹಜವಾಗಿ ನೋಡ್ತಾ ಇಲ್ಲ. ಮತ್ತೆ ಚೇಂಜಸ್ ಅನ್ನೋದು ಕ್ರಮೇಣವಾಗಿ ಆಗಬೇಕು. ಇಟ್ಸ್ ಅ ಟೂ ಸೈಡ್ ಥಿಂಗ್. ಒಬ್ರು ಗೌರ್ಮೆಂಟ್ ಆ್ಯಂಡ್ ಸೊಸೈಟಿ, ಇದು ಎರಡು ಕನೆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ. ಗೌರ್ಮೆಂಟೇ ಮಾಡಲಿ ಇಲ್ಲ ಗೌರ್ಮೆಂಟ್ ಸೊಸೈಟಿನೇ ಮಾಡಲಿ ಅನ್ನೋ ಥರ ಇರಬಾರ್ದು. ಕೋಆರ್ಡಿನೇಷನ್ ಇದ್ರೆ ಇದೆಲ್ಲ ಚೇಂಜಸ್, ಏನು ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅನ್ನೋದು ಬೇಗ ಚೇಂಜ್ ಆಗಬೇಕು ಅಂದ್ರೆ ಕೋಆರ್ಡಿನೇಷನ್ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ಇದ್ರ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಇಂದು ಅಂತ ತಯಾರಾಗಿದ್ದಾರೆ. ಅವ್ರ ಅನಿಸಿಕೆಗಳನ್ನ ಕೇಳೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಇಂದು. ನಾನು ಜಿ ಆರ್ ಕಾಲೇಜ್ನಲ್ಲಿ ಫಸ್ಟ್ ಬಿ ಕಾಮ್ ಓದ್ತಾ ಇದ್ದೀನಿ. ಸೊ ಇವಾಗ ಕ್ಲೈಮೇಟ್ ಚೇಂಜಿಗೆ ಮುಖ್ಯ ಕಾರಣ ಅಂದರೆ ಏನು? ಪೊಲ್ಯೂಷನ್ನು. ಎಲ್ಲಿ ನೋಡಿದ್ರೂ ಪೊಲ್ಯೂಷನ್ನು. ಇವಾಗ ಉದಾಹರಣೆಗೆ ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಎಷ್ಟೊಂದು ಪೊಲ್ಯೂಷನ್ಗಳಿದೆ. ಮನೆ ಬಾಲ್ಕನಿ ಹತ್ರ ಹೋದರೆ ಫ್ರೆಶ್ ಏರ್ ಬರುತ್ತೆ ಅಂತ ಬಾಲ್ಕನಿ ಹತ್ರ ಹೋಗ್ತೀವಿ, ಅಲ್ಲಿ ಫ್ರೆಶ್ ಏರ್ಗಿಂತ ಜಾಸ್ತಿ ಗಾಡಿಗಳ್ತೋ ಕೆಟ್ಟ ಹೋಗೇನೆ ಬರ್ತಾ ಇರುತ್ತೆ, ಅದು ಏರ್ ಪೊಲ್ಯೂಷನ್ ಆಗುತ್ತೆ. ಮತ್ತೆ ಮತ್ತೆ ನೀರೇ ತಗೊಳ್ಳಿ, ನಾವು ಕುಡಿಯೋ ನೀರು ನದಿಯಿಂದ ಬರುತ್ತೆ. ನದಿ ನಮ್ಮ ಜೀವನಾಡಿ, ನದಿನೇ ನಾವು ಬಿಡ್ತಾ ಇಲ್ಲ, ನದಿಗೆ ತಗೊಂಡೋಗಿ ಎಲ್ಲ ಪ್ಲಾಸ್ಟಿಕ್ಗಳನ್ನ ಹಾಕ್ತಾ ಇದ್ದೀವಿ. ಅಷ್ಟು ಅಲ್ಲದೇನೆ ಇಂಡಸ್ಟ್ರಿಯಲ್ ವೇಸ್ಟ್ನ ಅದಕ್ಕೆ ತಗೊಂಡೋಗಿ ಹಾಕ್ತಾ ಇದ್ದೀವಿ. ಸರಿ, ಗೌರ್ಮೆಂಟ್ ಅವರು ಸ್ವಚ್ಛ ಭಾರತ್ ಮಿಷನ್ ಅಂತ ಮಾಡಿದ್ರು, ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಅಂತ ಮಾಡಿದ್ರು, ಓಕೆ ಸಂತೋಷ. ಆದರೆ ಇವಾಗ ಗಂಗಾ ನದಿನೇ ತಗೊಳ್ಳಿ, ಗಂಗಾ ನದಿ ತುಂಬ ಪುಣ್ಯವಾದ ನದಿ. ಆ ನದಿಗೆ ಎಲ್ಲ ಶವಗಳನ್ನ ತಗೊಂಡೋಗಿ ಹಾಕ್ತಾ ಇದ್ದಾರೆ ಪುಣ್ಯ ಬರುತ್ತೆ ಅಂತ. ಇವಾಗ ಆ ನದಿ ನೀರನ್ನ ಜನಗಳು ಕುಡ್ದು ಕಾಯಿಲೆ ತರಿಸ್ಕೊತಾ ಇದ್ದಾರೆ. ಅದು ಪುಣ್ಯ ಬರುತ್ತೋ ಪಾಪ ಬರುತ್ತೋ ನಮಗೂ ಗೊತ್ತಿರುತ್ತೆ. ಡ್ರೈ ವೇಸ್ಟು ವೆಟ್ ವೇಸ್ಟ್ನ ಸೆಗ್ರಿಗೇಟ್ ಮಾಡಿ ಕಳಿಸ್ಬೇಕು ಅಂತ ನಾವು ಹಂಗೆ ಕಳಿಸ್ತೀವಿ. ಏನು ಮಾಡ್ತಾರೆ, ಡ್ರೈ ವೇಸ್ಟು ವೆಟ್ ವೇಸ್ಟು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಯಾವ್ದಾನ ಎಷ್ಟೋ ರೋಡ್ಗಳಲ್ಲೆಲ್ಲ ಹಾಕಿರ್ತಾರೆ. ಇದರಿಂದ ಪಾಯ್ಸನಸ್ ಗ್ಯಾಸ್ ಎಮಿಟ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ ಆಗುತ್ತೆ. ಸೊ ಇದರಿಂದ ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಮತ್ತು ಅದು ಅಲ್ಲದೇ ಎಷ್ಟೊಂದು ಮರಗಳನ್ನ ಕಡಿತಾ ಇದ್ದಾರೆ, ಮತ್ತು ಅರಣ್ಯ ನಾಶನೂ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ? ಈಗ ಇಲ್ಲಿ ನಾವು ಇನ್ನೊಂದೇನು ಗಮನಿಸಬೇಕು ಅಂತ, ನಾವು ಮಾಡೋ ತಪ್ಪೇನು ಗೊತ್ತಾ, ವಿ ಟ್ರೈ ಟು ಪ್ಲೀಸ್ ಎವ್ರಿ ಒನ್. ಯಾರೋ ನೋಡ್ತಿದ್ದಾರೆ ಅಂದರೆ ಕೆಲಸ ಮಾಡೋದು, ಅವ್ರು ನೋಡ್ತಿಲ್ವಾ ಬಿಡು ನಮ್ಗೆ ಯಾರು ನೋಡ್ತಾನೆ ಇಲ್ಲ, ಹೆಂಗೆ ಬೇಕೋ ಹಂಗಿರೋದು. ಈಗ ಕಸಾನ ಮನೆ ಮುಂದೆ ಬರ್ತಾರೆ, ನೀಟಾಗಿ ಕೊಡ್ಬೋದು, ಅದೇ ನಾವು ಮಾಡ್ತೀವ ಇಲ್ಲ, ನಮ್ದೇನೋ ಒಂದು ಅಧಿಕ ಪಿಸಂಗ್ತನ ಅನ್ನೋದು ಯಾವಾಗಲೂ ಇರುತ್ತೆ. ಯಾರೂ ನೋಡ್ತಿರಲ್ಲ ರೋಡಲ್ಲಿ ಎಲ್ಲೋ ಬಿಸಾಕಿ ಹೋಗೋದು. ಇದೆಲ್ಲ ಸಣ್ಣ ಪುಟ್ಟ ಅಂಶಗಳನ್ನ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ನಿಜಕ್ಕೂ ಇದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಯಾರು ನೋಡ್ತಿಲ್ಲ ಅಂತ ನಾವು ಅನ್ಕೋಬಾರ್ದು. ಅದರ ಪರಿಣಾಮನೇ ಈ COVID-19 ಸಿಚುಯೇಷನ್ ನಾವು ಇವತ್ತು ಅನುಭವಿಸ್ತಾ ಇರೋದು. ಈಗ ನಾವು ತಪ್ಪು ಯಾರು ಮಾಡಿದ್ರು ಅನ್ನೋದ್ರ ಕಡೆ ಗಮನ ಹರಿಸ್ಬಾರ್ದು. ಈಗ ತಪ್ಪು ಆಗೋಗಿದೆ, ಆಗಿರೋದನ್ನ ನಾವೇನು ಮಾಡೋದಕ್ಕಾಗಲ್ಲ. ಈಗ ಅದು ಆಗಿರೋದನ್ನ ಹೇಗೆ ಸರಿಪಡಿಸ್ಕೊ ಅಭಿವೃದ್ಧಿ ಹೊಂದಿರೋ ದೇಶ ಆಗುತ್ತೆ. ಈಗ ಇಷ್ಟೆಲ್ಲ ನಾನು ಮಾತಾಡಿದೆ, ಈಗ ಎಲ್ಲರಿಗೂ ಅವ್ರವ್ರದ್ದೇ ಅನಿಸಿಕೆಗಳಿರುತ್ತೆ. ಈಗ ನಾನು ಹೇಳಿದ್ದು ಅದು ನನ್ನ ಅನಿಸಿಕೆ, ಈಗ ನಿಮ್ಮ ಅನಿಸಿಕೆಗಳನ್ನ ನೀವು ವ್ಯಕ್ತಪಡಿಸಿ. ಸೊ ನನ್ನ ಹೆಸರು ಸಹನಾ ಅಂತ, ನಾನು ಫಸ್ಟ್ ಇಯರ್ PUC ಓದ್ತಾ ಇದ್ದೀನಿ. ಸೊ ಇವ್ರು ಮಾಡಿದ ಸ್ಪೀಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಪ್ರಿಸೈಸ್ ಆ್ಯಂಡ್ ಕ್ಲಿಯರ್ ಆಗಿತ್ತು. ಒಂದೊಂದೂ ಒಂದೊಂದು ವಿಷಯ ನಮಗೆ ತಿಳಿಸ್ತಾ ಇತ್ತು ಹೆಂಗೆ ಏನು ಎತ್ತ ಅನ್ನೋದು. ತುಂಬ ನಮ್ಮ ಜೀವನದಲ್ಲೂ ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನಿಸ್ತು ಅವ್ರು ಹೇಳಿದ್ದು. ಆಮೇಲೆ ಅವ್ರು ಹೇಳಿದ ಒಂದೊಂದು ಎಲ್ಲರಿಗೂ ಸಂಬಂಧಪಟ್ಟಂಗೆ, ಎಲ್ಲರೂ ಒಬ್ಬರು ನಾವಿಲ್ಲಿ ಕೈ ಜೋಡಿಸ ಒಬ್ಬರು ಮಾಡಿದ್ರೆ ಇಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದು ಎಲ್ಲರಿಗೂ ತಿಳಿದು ಬಂತು. ಈಗ ಎಲ್ಲರಿಗೂ ಅವ್ರದೇ ಇಷ್ಟ, ಈ ನಂಗೆ ಈ ಹಾಡು ಇಷ್ಟ, ಈ ಫಿಲಮ್ ಇಷ್ಟ, ಇವ್ರ ಇಷ್ಟ ಅನ್ನೋದಿರುತ್ತೆ. ಈಗ ನಿಮ್ಮ ಹೆಸರೇನು ಮತ್ತು ನಿಮ್ಗೆ ಇಷ್ಟವಾದ ಹಾಡು ಯಾವುದು? ನನ್ನ ಹೆಸರು ಯಶ್ವರ್, ನಾನು ಸೆಕೆಂಡ್ BCOM ಓದ್ತಿದ್ದೀನಿ. ನಂಗೆ ಇಷ್ಟವಾದ ಹಾಡು ಕಲ್ಲಾದರೆ, ನಾನು ಸಿಂಹದ ಮೂವಿ ಇಷ್ಟವಾದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದ

ಆದರೆ ಇವತ್ತು ಮನುಷ್ಯಂಗೆ ದುರಾಸೆ ಸ್ವಾರ್ಥತನ ಹೆಚ್ಚಾಗೋಗಿದೆ. ಅಗತ್ಯಕ್ಕೂ ಮೀರಿ ಬಳಸೋದನ್ನ ಶುರು ಮಾಡಿಬಿಟ್ಟಿದ್ದಾರೆ. ಅವನು 4 ಫ್ಲೋರ್ ಕಟ್ತಾನ, ನಾನು 40 ಫ್ಲೋರ್ ಕಟ್ತೀನಿ, ಆ ರೀತಿಯ ಆಸೆನ ದುರಾಸೆನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಅರಣ್ಯನಾಶ ನಮ್ಮ ಅಭಿವೃದ್ಧಿಗೆ ಸಹಾಯ ಮಾಡುತ್ತಾ ಇಲ್ಲ ಅಭಿವೃದ್ಧಿಗೆ ಮಾರಕವಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ತಂಡದಿಂದ ರೆಡಿ ಆಗಿದ್ದಾರೆ. ಬನ್ನಿ, ಅವ್ರವ್ರ ಅನಿಸಿಕೆ ಏನು ಅಂತ ಕೇಳ್ಕೊಂಬರೋಣ. ನನ್ನ ಹೆಸರು ದೀಕ್ಷಾ ಅಂತ, ನಾನು ಸೆಕೆಂಡ್ ಇಯರ್ BCOM ಅಲ್ಲಿ ಓದ್ತಾ ಇದ್ದೀನಿ. ಅರಣ್ಯ ನಾಶ ಅನ್ನೋದು ಪ್ರಮುಖವಾಗಿ ಪರಿಣಾಮ ಬೀಳ್ತಾ ಇದೆ ಸರಿ, ಈ ವಿಷಯಕ್ಕೆ ಬಂದರೆ ಇದರಲ್ಲಿ ಹೆಚ್ಚು ನಕಾರಾತ್ಮಕ ಪರಿಣಾಮವೇ ಇದೆ. ಆದರೂ ಅರಣ್ಯ ನಾಶ, ಡಿಫಾರೆಸ್ಟೇಷನ್ ಅಂತ ಎಲ್ಲ ಅಂತಿರಲ್ಲ ನೀವು, ನಾ ಸುತ್ತಮುತ್ತಲಿರೋ ಜನ ಎಲ್ಲ ನಮ್ಗೆ ಬೆಂಗಳೂರೇ ಬೇಕು, ಬೆಂಗಳೂರಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಮತ್ತು ವಾತಾವರಣ ಚೆನ್ನಾಗಿದೆ, ಮತ್ತು ಡೆವಲಪ್ಮೆಂಟ್ ಆಗಿರೋ ಇದೇ ಜಾಗನೇ ಬೇಕು ಅಂತ ಎಲ್ಲರೂ ಬೆಂಗಳೂರು ಅಂತ ಬೆಂಗಳೂರಿಗೆ ಬಂದು ಸೇರಿಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ನಾವು. ಇನ್ಫ್ರಾಸ್ಟ್ರಕ್ಚರ್ ಮಾಡದೆ ಗಿಡ ಮರಗಳನ್ನೆಲ್ಲ ಕಡಿದೆ ಬೆಟ್ಟ ಗುಡ್ಡನ ಕರ್ಗಿಸ್ದೆ ನಾವು ಅವ್ರಿಗೆ ಫೆಸಿಲಿಟೀಸ್ ನೀಡೋಕ್ಕಾಗಲ್ಲ, ಸೌಲಭ್ಯನೂ ಕೊಡೋಕ್ಕಾಗಲ್ಲ. ಇದೆಲ್ಲ ಮಾಡೋದ್ರಲ್ಲಿ ನಮ್ದೇನು ತಪ್ಪಿಲ್ಲ ಮರ ಕಡಿಯೋದ್ರಲ್ಲಲ್ವಾ? ಇಷ್ಟೇ ಅಲ್ಲ, ಜನಸಂಖ್ಯೆ ಬೆಳೆಯೋಕೆ ನೀವು ಇಷ್ಟು ಬಿಡಬಾರ್ದಾಗಿತ್ತು. ಯಾಕೆ ಬಿಡ್ರಿ ಇಷ್ಟು ಜನಸಂಖ್ಯೆ ಬೆಳೆಯೋಕ್ಕೆ? ಬಿಡಬಾರ್ದಿತ್ತು. ನಾವೇನು ಮರ ಸುಮ್ಮನೆ ಕಡಿತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನೇ ಮರ ಕಡಿತಾ ಇರೋದು. ಮರ ಕಡಿದ್ರೂ ನಾವೇನು ಸುಮ್ಮನೆ ಏನಿಲ್ಲ, ಸರ್ಕಾರ ಇದೆ, ಸರ್ಕಾರ ಬರುತ್ತೆ, ಸ್ಯಾಂಪ್ಲಿಂಗ್ಸ್ ಕೊಡುತ್ತೆ, ಸಹಜ ಅವರೇ ಒಂದು ಪ್ಲ್ಯಾಂಟ್ ಕೂಡ ಮಾಡ್ತಾರೆ, ನಮ್ಮ ಕೈಲೇ ಹಿಂಗೆ ಕೊಡಲ್ಲ, ಅವರೇ ಬಂದು ಪ್ಲ್ಯಾಂಟ್ ಕೂಡ ಮಾಡ್ತಾರೆ, ಸರ್ಕಾರನೇ ಬಂದು ಅಷ್ಟು ಮಾಡಿದ್ರು ನಾವು ಯೂತಾಗಿ ಈ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಈಗ ಎಲ್ಲಾನೂ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋಕ್ಕಾಗುತ್ತಾ, ಸರ್ಕಾರನೇ ದೂಷಿಸೋಕ್ಕಾಗುತ್ತಾ? ನಾವು ಈ ಜನರೇಷನ್ ಒಂದು ಕೋಟ್ ಬೇರೆ ಇದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ನಾವು ಪ್ರಜೆಗಳಾಗಬೇಕು ಅಂದರೆ ಈ ಸಣ್ಣ ಜವಾಬ್ದಾರಿ ಕೈಗೊಳ್ಬೇಕಲ್ವಾ? ಈ ಜವಾಬ್ದಾರಿ ಏನು, ಒಂದು ಸಸಿ ನೆಡ್ತಾರಪ್ಪ, ಅವರೇ ಒಂದು ಪ್ಲ್ಯಾಂಟ್ ಕೂಡ ಮಾಡ್ತಾರೆ, ಪ್ಲ್ಯಾಂಟ್ ಮಾಡಿದ್ರೆ ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ಅದಕ್ಕೆ ಪೋಷಣೆ ಮಾಡೋಷ್ಟು ಜವಾಬ್ದಾರಿಯಾಗಿ ನಾವು ಯೂತ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಇನ್ನೇನು ಜವಾಬ್ದಾರಿ ಕೈಗೊಳ್ಳೋಕ್ಕಾಗುತ್ತೆ? ನಾವು ಇದ್ಬಿಟ್ಟು ಮನೆ ಮುಂದೆ ಒಂದು ಸ್ವಲ್ಪ ಖಾಲಿ ಜಾಗ ಇದೆ ಅಂದ್ಕೊಳ್ಳಿ, ಆ ಖಾಲಿ ಜಾಗ ಇದೆ, ಆ ಖಾಲಿ ಜಾಗನೂ ನೀವು ನಮಗೆ ಧೂಳಾಗುತ್ತೆ, ಮನೆಗೆ ಧೂಳು ಬರುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಆ ಸ್ವಲ್ಪ ಸಣ್ಣ ಜಾಗನೂ ನೀವು ಬಿಡದೆ ಅದನ್ನು ಮುಚ್ಕೊಂಡ್ಬಿಡ್ತಿರಲ್ಲ, ಅದು ಮುಚ್ಕೊಳ್ಳೋ ಬದಲು ಒಬ್ಬ ಮನುಷ್ಯನಿಗೆ 6 ಮರ ಬೇಕು ಸಹಜವಾಗಿ ಜೀವನ ಪರ್ಯಂತ ಉಸಿರಾಡೋಕ್ಕೆ. 6 ಮರ ನೆಡಿ ಅಂತ ನಾವೇನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ 2, ನಿಮ್ಮ ಕೈಲಿ 2 ಆಗಲಿಲ್ವಾ? ಬೇಡ, 1 ಮರ ನೆಡಿ, 1 ಮರ ನೆಟ್ಟು ಎಲ್ಲರಿಗೂ ಇಡೀ ಮನೆ ಮುಂದೆನೂ 1 ಮರ ನೆಟ್ಕೊಂಡು ಹೋದರೆ ಎಷ್ಟು ಪರಿಸರ ಸಂರಕ್ಷಣೆ ಆಗುತ್ತೆ? ಅವ್ರು ನೆಟ್ಟಿರೋ ಮರದಿಂದನೇ ಅವ್ರು ಆಕ್ಸಿಜನ್ ತೊಗೊಂಬೋದಲ್ವಾ? ಇಷ್ಟೇ ಅಲ್ಲ, ನಾವು ಎಂಥ ದುರಾಸೆ ಜನಗಳು ಅಂದರೆ ಬೆಂಗಳೂರಲ್ಲಿ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಅವ್ರು ಅಷ್ಟು ದೊಡ್ಡ ಬಿಲ್ಡಿಂಗಲ್ಲಿದ್ದಾರೆ, ಒಬ್ಬೊಬ್ಬರು ಮನೇಲಿ 4-5 ಗಾಡಿ ಕಾರ್ಗಳಿದೆ ಅಂದ್ಕೊಂಡು ನಾವು ಅವ್ರಿಗಿನ್ನ ಮೇಲಿರಬೇಕು, ಅವ್ರಿಗಿನ್ನ ಚೆನ್ನಾಗಿರಬೇಕು, ನಾವ್ಯಾಕೆ ಅವ್ರಿಗಿನ್ನ ಕಮ್ಮಿ ಇರಬೇಕು ಅಂತ ನಾವು ನಮ್ಮ ಮನೇಲಿ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ಕಾರು ಒಂದೊಂದು ಗಾಡಿ ಇಟ್ಕೊಂಡು ಎಲ್ಲಿ ಓಡಾಡಬೇಕದು? ರಸ್ತೆ ಬೇಕಲ್ವಾ? ರಸ್ತೆ ಬೇಕು ಅಂದರೆ ಗಿಡ ಮರಗಳನ್ನ ಕಡಿಬೇಕು, ರಸ್ತೆನ ಅಗಲ ಮಾಡಬೇಕು. ರಸ್ತೆ ಅಗಲ ಮಾಡಿದ್ರೆ ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೂ ಇಲ್ಲ ಅದಕ್ಕೆ. ರಸ್ತೆ ಅಗಲ ಮಾಡಿದ್ರೇ ಇಷ್ಟು ವೆಹಿಕಲ್ಸ್ ಓಡಾಡೋಕ್ಕಾಗದು. ನೀವೇ ನೋಡಿದಿರಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿದೆ ಅಂತ. ಅಷ್ಟು ವೆಹಿಕಲ್ಸ್ ಇಟ್ಕೊಂಡ್ರು ನಮಗೆ ಫೆಸಿಲಿಟೀಸ್ ಬೇಕು, ಹಂಗೆ ಅಂದರೆ ನಾವು ಮರ ಕಡಿಲೇಬೇಕು. ಮರ ಕಡಿದೆ ಬೇರೆ ಇದೇ ಇಲ್ಲ, ಬೆಟ್ಟನೂ ಕರ್ಗಿಸ್ಬೇಕಾಗುತ್ತೆ, ಗುಡ್ಡನೂ ಕರ್ಗಿಸ್ಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ, ಬೇರೆ ಪರಿಹಾರನೇ ಇಲ್ಲ ನಮಗೆ. ಸರಿ, ನೀವು ಹೇಳಿದ್ರೆ ಡಿಫಾರೆಸ್ಟೇಷನ್ ಆಗಲೇಬೇಕು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ಕಂಟ್ರಿ ಡೆವಲಪ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಕೆಲವೊಂದು ವರ್ಗ ಜನರು ಹೇಳ್ತಾರೆ ಅದಿಲ್ದಲೇ ನಾವು ಮಾಡ್ಬೋದು ಅಂತ. ಈಗ ಅದು ಹೇಗೆ ಸಾಧ್ಯ, ಅದ್ರ ಬಗ್ಗೆ ನಾವು ಅನಿಸಿಕೆಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಈಗ ಮನೋಜ್ ಏನ್ ಹೇಳ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಅದನ್ನ ಕೇಳ್ಕೊಂಬರೋಣ. ನನ್ನ ಹೆಸರು ಮನೋಜ್ ಅಂತ, ನಾನು ಸೆಕೆಂಡ್ BCOM ನಲ್ಲಿ ಓದ್ತಾ ಇದ್ದೀನಿ, GR ಕಾಲೇಜ್. ನನ್ನ ಸ್ನೇಹಿತೆಗಳಾದ ದೀಕ್ಷಾ ಏನಂದ್ಲು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಅಂದ್ರೆ ಬಿಲ್ಡಿಂಗ್ ರೋಡ್ ಎಲ್ಲ ಮಾಡ್ಬೇಕು ಅಂತ ಇದ್ರು. ಅದೇ ತರ ಎಲ್ಲ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ತವೆ, ಅವು ಮೈಗ್ರೇಟ್ ಆಗ್ತವೆ. ಅದು ಮೈಗ್ರೇಟ್ ಆದಾಗ ಬೇರೆ ಕಡೆ ಹೋದಾಗ ನ್ಯಾಚುರಲ್ ಡೆತ್ ಆಗುತ್ತೆ, ಅಥವಾ ಯಾರೋ ಅಂಟರ್ಸು ಅದನ್ನ ಸಾಯಿಸಿ ತಿನ್ಕೊಂಡು ಅಥವಾ ಬೇರೆ ಉಪಯೋಗಕ್ಕೆ ಉಪಯೋಗಿಸ್ತಾರೆ. ಅದೇ ಈಗ ನಮ್ಮ ಒಂದು ವರ್ಷದಿಂದ ನೋಡಿದ್ರೆ ಗಿಡ ಮರಗಳನ್ನೆಲ್ಲ ಕಡ್ದಾಗ ಆಕ್ಸಿಜನ್ ಲೆವೆಲ್ ಎಲ್ಲ ಎಷ್ಟು ಕಮ್ಮಿ ಆಗಿತ್ತು ಅಂತ ನಿಮಗೆ ತಿಳಿಬೋದಿತ್ತು. ಅದೇ ಥರ ಕಮ್ಮಿ ಆದಾಗ ನಾವೇನು ಮಾಡಿದ್ವು, ಬೇರೆ ದೇಶದಿಂದ ಅದನ್ನೆಲ್ಲ ತರಿಸಿ ಆಕ್ಸಿಜನ್ ತರಿಸಿ ಅದನ್ನ ಉಪಯೋಗಿಸ್ತಾ ಇದ್ದೆವು. ಇದೇ ಥರ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ಥರ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡೋಕೆ ಹೋಗ್ತಾ ಇದ್ದೀನಿ. ಇವಾಗ ನೀವು ನಿಮ್ಮ ತೋಟದಲ್ಲಿ ಅಥವಾ ಎಲ್ಲರೂ ಇದ್ದರೆ ನಿಮ್ಮ ತೋಟದ ಸುತ್ತ ಮರ ಗಿಡಗಳೆಲ್ಲ ಇರ್ತವೆ, ಆಗ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ, ಎಷ್ಟು ಸುಂದರವಾದ ವಾತಾವರಣ, ತಣ್ಣನೆಯಾದ ಗಾಳಿ, ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ನೋಡೋಕ್ಕೆ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೆಳಗ್ಗೆ ಎದ್ದು ನೋಡ್ಬೋದು.

ಇವತ್ತು ಸ್ಟಿಂಗ್ ಆಪರೇಷನ್ ಮಾಡಿ ಸತ್ಯ ಹೊರಗೆ ಎಳೆಯೋನು ದುಡಿಮೆಯ ನಂಬಿ ಬದುಕು ಅಂದ ಅಣ್ಣವರೊಬ್ಬೇನು ಅಂಡ ದಿಡಿಯಾಗಿ ಬಾಳೋಗೆಲ್ಲ ಸುದ್ದಿ ಮಾಡಿ ಬುದ್ಧಿ ಕಲಿಸೋನು ನೋಡಿ ನೋಡಿ ಇವಂದೇ ಸೆಪರೇಟ್ ರೂಟಿನ್ ಡಾನ್ಸ್ ವೇದಪ್ಪು